ಆಗುತ್ತೆ. ಪ್ರತಿಯೊಂದು ಹಂತದಲ್ಲಿಯೂ ಕೂಡ ನಾವು ಬೇರೆ ಬೇರೆ ಕ್ರಮಗಳನ್ನು ಅನುಸರಿಸಬೇಕಾಗುತ್ತೆ. ಅದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಅದಕ್ಕಿಂತ ಮೊದಲು ನಮ್ಮ ಹಾಸನ ಜಿಲ್ಲೆಯಲ್ಲಿ ಮಾವಿನ ಬೆಳೆಗೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ವಿಶೇಷಗಳು ಇದ್ದಾವೆ, ಎಷ್ಟು ಪ್ರಮಾಣದಲ್ಲಿ ಇದರ ಸಾಗುವಳಿಯನ್ನ ಮಾಡಲಾಗ್ತದೆ ಅನ್ನುವಂಥದ್ದನ್ನ ತಿಳಿಸ್ಕೊಡಿ. ಹಾ ಸರ್, ನಮ್ಮ ಹಾಸನ ಜಿಲ್ಲೆಗೆ ಸಂಬಂಧಪಟ್ಟಂಗೆ ಮಾವು ಇದೇನು ಪ್ರಧಾನ ಬೆಳೆ ಅಲ್ಲ. ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಮಾವು ಅಂತ ಅಂದ್ರೆ ನಮಗೆ ಕರ್ನಾಟಕ ರಾಜ್ಯದಲ್ಲಿ ನೆನಪಾಗದೆ ಕೋಲಾರ, ಶ್ರೀನಿವಾಸಪುರ ಇದೆಲ್ಲ ಅಲ್ಲಿ ಹೆಚ್ಚು ಹೆಚ್ಚು ಬೆಳೀತಾರೆ. ಹಾಗಾಗಿ ಅದು ಆ ಊರ್ ಜೊತೆಗೆ ಹೆಸರು ಇದು ಹೊಂದ್ಕೊಂಡಂಗೆ ಇದೆ. ನಮ್ಮಲ್ಲಿ ಕೂಡ ಪ್ರದೇಶ ಇಲ್ವೇ ಇಲ್ಲ ಅಂತಲ್ಲ, ನೀವು ಸ್ಟಾರ್ಟಿಂಗ್ ಅಲ್ಲೇ ಹೇಳ್ದಂಗೆ ಒಂದು ಸಣ್ಣ ಪ್ರಮಾಣದಲ್ಲಿ ಇದರ ಕೃಷಿ ಆಗ್ತಾ ಇದೆ. ಇದು ಬೇಸಿಕಲಿ ಈ ಬೆಳೆ ಇದೊಂದು ಡ್ರೈಲ್ಯಾಂಡ್ ಕ್ರಾಪ್, ಇದು ಖುಷ್ಕಿ ಬೆಳೆ. ಇದು ಇದಕ್ಕೆ ನೀರು ಸ್ವಲ್ಪ ಕಡಿಮೆ ಇರತಕ್ಕಂಥ ಪ್ರದೇಶದಲ್ಲಿ ಉತ್ತಮವಾಗಿ ಬೆಳೀತಕ್ಕಂಥ ಹಣ್ಣಿನ ಬೆಳೆಗಳು ಯಾವುದೇ ಆದ್ರೂ ಸ್ವಭಾವ ಅದೇ ರೀತಿ ಇರ್ತದೆ. ಯಾಕೆಂದ್ರೆ ಹಣ್ಣಿನ ಗುಣಮಟ್ಟ ಚೆನ್ನಾಗಿ ಬರಬೇಕು, ಸಿಹಿ ಅಂಶ ಚೆನ್ನಾಗಿ ಬರಬೇಕು ಅಂತಂದ್ರೆ ನೀರು ಕಡಿಮೆ ಇರತಕ್ಕಂಥ ಪ್ರದೇಶದಲ್ಲೇ ಬೆಳಿಬೇಕು. ಈಗ ನಮ್ಮ ಸಕಲೇಶ್ಪುರ ಮತ್ತೆ ನಮ್ಮ ಮಲೆನಾಡು ಭಾಗಗಳಲ್ಲಿ ಈಗ ನಮ್ಮ ಹಾಸನ ಜಿಲ್ಲೆಯಲ್ಲಿ ಹೋದ್ರೆ ಅಲ್ಲಿ ಮಾವು ಬಿಟ್ಟರು ಹಣ್ಣಿನ ಸಿಹಿ ಅಂಶ ಸ್ವಲ್ಪ ಕಡಿಮೆ ಇರ್ತದೆ. ಯಾಕೆಂದ್ರೆ ಅಲ್ಲಿ ಯಥೇಚ್ಛವಾಗಿ ಮಳೆ ಆಗುತ್ತೆ, ಹಂಗಾಗಿ ಆ ಸಿಹಿ ಅಂಶ ಅದನ್ನ ಗಳಿಸ್ಕೊಳ್ಳಕ್ಕೆ ಸಾಧ್ಯ ಆಗೋದಿಲ್ಲ. ಈಗ ನಮ್ಮ ಕೋಲಾರ, ಚಿಕ್ಕಬಳ್ಳಾಪುರದಲ್ಲಿ ಮಳೆ ಕಡಿಮೆ, ಅಲ್ಲಿ ತಾಪಮಾನ ಜಾಸ್ತಿ ಇದೆ, ಆಟೋಮೆಟಿಕಲಿ ಹಣ್ಣುಗಳಿಗೆ ಸಿಹಿ ಅಂಶ ಚೆನ್ನಾಗುತ್ತೆ. ಹಂಗಾಗಿ ಅಲ್ಲಿ ಬೆಳೀತಾರೆ. ಈಗ ನಮ್ಮ ಜಿಲ್ಲೆ ನಾವು ತಗೊಳ್ಳೋದಾದ್ರೆ ಅರಸೀಕೆರೆ, ಚನ್ನರಾಯಪಟ್ಟಣ, ಏನು ಮಲೇಶಪುರ ಈ ತರ ಡ್ರೈ ಬೆಲ್ಟ್ ಇದೆ, ಇಲ್ಲೆಲ್ಲ ಸ್ವಲ್ಪ ತೋಟಗಳನ್ನ ಕೆಲವರು ಬೆಳೀತಾ ಇದ್ದಾರೆ. ಅಷ್ಟು ಕಮರ್ಷಿಯಲ್ ಆಗಿ ಮಾಡ್ತಾ ಇಲ್ಲ ಅಂತಂದ್ರೂ ಬೆಳೆದು ಹಣ್ಣುಗಳನ್ನ ಮಾರಾಟ ಮಾಡುವಂತಹ ಒಂದು ಪ್ರವೃತ್ತಿಯನ್ನ ಬೆಳೆಸ್ಕೊಂಡು ಬಂದಿದ್ದಾರೆ. ಇದರಲ್ಲಿ ನಾವು ಬಹಳಷ್ಟು ತಳಿಗಳನ್ನ ನೋಡ್ತೀವಿ. ಮಾವಿನಲ್ಲಿ ನೂರಾರು ತಳಿಗಳಿದ್ದಾವೆ. ಅದರಲ್ಲಿ ಕೆಲವು ಫೇಮಸ್ ತಳಿಗಳು ನಮಗೆ ಮಾರ್ಕೆಟ್ ಅಲ್ಲಿ ಸಿಗ್ತಕ್ಕಂತಹ ತಳಿಗಳು ಯಾವ್ಯಾವ ಅಂತಂದ್ರೆ ಬಾದಾಮಿ, ಆಮೇಲೆ ಆಲ್ಫಾನ್ಸೋ, ಸಿಂಧೂರ, ರಸ್ಪೂರಿ, ಮಲ್ಲಿಕಾ, ಈ ತರ ಕೆಲವು ತಳಿಗಳನ್ನ ನಾವು ಹೆಚ್ಚಾಗಿ ಮಾರ್ಕೆಟಲ್ಲಿ ನೋಡಕ್ಕೆ ಸಿಗುತ್ತೆ ನಮ್ಗೆ. ಅದರಲ್ಲಿ ಬಾದಾಮಿ ತಳಿ ಏನಿದೆ ಅದು ತುಂಬಾ ಫೇಮಸ್ ತಳಿ. ಎಲ್ಲರೂ ಪ್ರತಿಯೊಬ್ಬರು ಈಗ ನಾವು ನೋಡಿದ್ರೆ ಬಹುಶಃ ಒಂದು 75% ನಮ್ಮ ಜಿಲ್ಲೆಯಲ್ಲಿರೋ ತೋಟಗಳು ಬಾದಾಮಿ ತೋಟದ ತಳಿಗಳಾಗುತ್ತೆ. ಮತ್ತೆ ತೋತಾಪುರಿ ಏನಿದೆ ಅದೊಂದು ಕಾಯಿನ ಬಳಸ್ತಕ್ಕಂತಹ ತಳಿ, ಅದು ನಮ್ಮ ದಕ್ಷಿಣ ಭಾರತದ ತಳಿ. ಅದು ಅದನ್ನ ನಾವು ಹಸಿ ಕಾಯಿಯಾಗಿ ತಿಂತೀವಿ, ಅದನ್ನ ಹಣ್ಣು ಮಾಡೋದಿಲ್ಲ ಯೂಶಲಿ. ತೋತಾಪುರಿನ ಕಾಯಿಯಾಗಿ ಅದನ್ನು ಬಳಸಕ್ಕೆ ಅದೊಂದು ತಳಿ ಇದೆ. ಇದು ತಳಿಗಳ ಬಗ್ಗೆ. ಇನ್ನು ನಾವು ಮಾವು ಬೆಳೆಯೋದಿರೋ ವಿಧಾನಕ್ಕೆ ತಗೊಳಕ್ ಹೋದ್ರೆ ಮಾವಲ್ಲಿ ಬೇರೆ ಬೇರೆ ರೀತಿ ಪ್ಲಾಂಟಿಂಗ್ ಸಿಸ್ಟಮ್ಗಳಿದೆ. ಈಗ ಮುಂಚೆ ಎಲ್ಲ ಹೆಂಗಿತ್ತು ಅಂತಂದ್ರೆ ನಮ್ಮ ಹಳೆ ಕಾಲದಲ್ಲಿ ಗುಂಟೆಗೊಂದು ಮರ, 40 ಎಕರೆಗೆ 40 ಮರ ಹಾಕುವಂತ ಒಂದು ಪದ್ಧತಿ ಇತ್ತು. ದೊಡ್ಡ ಮರಗಳಾಗಿ ಬೆಳೆಸೋರು ಅದನ್ನ ಮಾರುಕಟ್ಟೆ ಮಾರಾಟ ಮಾಡ್ತಿದ್ರು. ಈಗ ಯಾವ ರೀತಿ ಪದ್ಧತಿಗಳು ಬಂದಿದೆ ಅಂತ ಅಂದ್ರೆ ಈಗೆಲ್ಲ ಸ್ವಲ್ಪ ಹೈಡೆನ್ಸ್ ಪ್ಲಾಂಟಿಂಗ್ ಅಂತಂದ್ರೆ ಸಾಂದ್ರ ಮತ್ತೆ ಅತಿಸಾಂದ್ರ ನಾಟಿ ಪದ್ಧತಿಗಳೆಲ್ಲ ಬಂದಿದ್ದಾವೆ. ಅದರಲ್ಲಿ ನೀವು 10x10 ಹಾಕುವಂತಹ ಪದ್ಧತಿನೂ ಇದೆ, 10x8 ಹಾಕೋ ಪದ್ಧತಿ ಇದೆ. ಅಂದ್ರೆ ಅದು ಅತಿಸಾಂದ್ರ, ಅದರಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಪ್ರೂನಿಂಗ್ ಮಾಡ್ತೀವಿ ಅಂದ್ರೆ ಕಟ್ ಮಾಡ್ತೀವಿ ನಾವು, ಅದನ್ನ ಹೈಟ್ನ ನಾವು ರೆಗ್ಯುಲೇಟ್ ಮಾಡ್ತೀವಿ. ಎತ್ತರ ಜಾಸ್ತಿ ಹೋಗದಂತೆ ಅದನ್ನ ಕತ್ತರಿಸಿ ಅದಕ್ಕೆ ಶೇಪ್ ಮಾಡಿ ಅದನ್ನ ಚಿಕ್ಕ ಗಿಡವಾಗಿಟ್ಕೊಂಡು ಎಲ್ಲಾ ಮರದಲ್ಲೂ ಫಸಲು ಕುಯ್ಯೋ ರೀತಿ. ಅಂದ್ರೆ ಅದ್ ಹೆಂಗೆ ಅಂದ್ರೆ ಈಗ ನಾವು ದೊಡ್ಡ ಮರಗಳಲ್ಲಿ ನಮ್ಮ ಹಳೆ ಕನ್ವೆನ್ಷನಲ್ ಮೆಥಡ್ ಅಲ್ಲಿ ದೊಡ್ಡ ಮರಗಳಲ್ಲಿ ಹಾರ್ವೆಸ್ಟಿಂಗ್ ಕಷ್ಟದ ಕೆಲಸ, ಕಟಾವ್ ಮಾಡದೆ ಅದೊಂದು ಸ್ವಲ್ಪ ಕಷ್ಟದ ಕೆಲಸ. ಮೇಲಿಂದ ಅದನ್ನ ಹಣ್ಣು ಹಾನಿ ಆಗ್ದಂಗೆ ತಗೊಂಬರೋದಕ್ಕೆ ಅವಕ್ಕೆಲ್ಲ ಸ್ವಲ್ಪ ಕಷ್ಟ ಆಗ್ತಿತ್ತು, ಸುಮಾರು ವ್ಯರ್ಥನೂ ಆಗ್ತಾ ಇತ್ತು. ಹಾ, ಎಷ್ಟೋ ಸಲ ಅದು ವ್ಯರ್ಥನೂ ಆಗ್ತಿತ್ತು. ಅದು ನಾವು ಹಾರ್ವೆಸ್ಟಿಂಗ್ ಕರೆಕ್ಟ್ ಆಗಿ ಆಗಿಲ್ಲ ಅಂತಂದ್ರೆ ಅದನ್ನ ಹಣ್ಣಾಗೋ ಸಮಯದಲ್ಲಿ ತುಂಬಾ ಹಣ್ಣು ಹಾಳಾಗುತ್ತೆ, ಟ್ರಾನ್ಸ್ಪೋರ್ಟೇಷನ್ ಟೈಮಲ್ಲಿ ತುಂಬಾ ಹಣ್ಣು ಹಾಳಾಗುತ್ತೆ. ಹಂಗಾಗಿ ನಾವು ಬೆಳೆದಿದ್ದಕ್ಕೂ ಮಾರುಕಟ್ಟೆಗೆ ರೀಚ್ ಆಗ್ತಿದ್ಕೂ ಡಿಫ್ರೆನ್ಸ್ ಆಗ್ತಿತ್ತು. ಹಂಗಾಗಿ ಈಗ ಈ ತರದ ಕೆಲವು ಪದ್ಧತಿಗಳು ಕೂಡ ಬಂದಿದ್ದಾವೆ. ಏನೇ ಪದ್ಧತಿಗಳು ಬಂದರೂ ಕೂಡ ನಮ್ಮ ಹಳೆ ಪದ್ಧತಿನೇ ಪ್ರಧಾನವಾಗಿ ಇರತಕ್ಕಂತಹ ಪದ್ಧತಿ. ಈಗ ಕೆಲವು ಹೊಸ ಪದ್ಧತಿಗಳಲ್ಲಿ ಅತಿಸಾಂದ್ರ ಬೇಸಾಯದಲ್ಲಿ 1 ಎಕರೆಗೆ 40 ಗಿಡ ಹಾಕೋ ಜಾಗದಲ್ಲಿ 400 ಗಿಡ ಹಾಕುವಂತಹ ಒಂದು ಸಿಸ್ಟಮ್ ಕೂಡ ನಾವು ನೋಡಬಹುದು. ಅದನ್ನ ತುಂಬಾ ಚಿಕ್ಕದಾಗಿ 1-8 ಅಡಿಗಿಂತ ಎತ್ತರ ಹೋಗದಿರತ್ತರ ಯಾರೋ ಒಬ್ರು ಲೇಬರ್ ಕೈಯಲ್ಲಿ ಹಾರ್ವೆಸ್ಟ್ ಮಾಡೋ ರೀತಿ ಒಂದು ಪದ್ಧತಿಯನ್ನ ಮಾಡಿ ಅದನ್ನು ಕೂಡ ಮಾಡ್ತಾ ಇದ್ದಾರೆ. ಇದರಲ್ಲಿ ನಾವು ಬೇಸಾಯಕ್ಕೆ ನಾವು ಬರೋದಾದ್ರೆ ಕಸಿ ಗಿಡಗಳನ್ನೇ ಹಾಕ್ತಕ್ಕಂತಹ ಪದ್ಧತಿ ಇದೆ. ಯಾಕಂದ್ರೆ ನಾವು ತಾಯಿ ಗಿಡಗಳನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಬೇರೆ ಗಿಡನ ಸೆಲೆಕ್ಟ್ ಮಾಡ್ಕೊಂಡು ಅದಕ್ಕೆ ನಮ್ಗೆ ಯಾವ ತಳಿ ಬೇಕು ಅದರಿಂದ ಕಸಿ ತಗೊಂಡು ಕಸಿ ಮಾಡ್ತಕ್ಕಂತಹ ಗಿಡಗಳನ್ನ ಯೂಶಲಿ ರೈತರು ನಾಟಿ ಮಾಡ್ತಾರೆ. ಅದರಲ್ಲಿ 1 ಎಕರೆಗೆ ನಾನು ಹೇಳ್ದಂಗೆ ಮುಂಚೆ ಪದ್ಧತಿ ಆದ್ರೆ 40 ಗಿಡಗಳನ್ನ ಕೂರಿಸ್ತೀವಿ ಗುಂಟೆಗೆ ಒಂದು ರೀತಿ ದೊಡ್ಡ ಮರ ಆಗಕ್ಕೆ. ಯಾಕೆಂದ್ರೆ ಇದರಲ್ಲಿ ನಮ್ಗೆ ಅಡ್ವಾಂಟೇಜ್ ಏನಿದೆ ಅಂತ ಅಂದ್ರೆ ಮರ ಟಿಂಬರ್ ಕೂಡ ನಮ್ಗೆ ಬಳಕೆಗೆ ಬರುತ್ತೆ. ಮರ ದೊಡ್ಡದಾದ್ರೆ ಅದು ಟಿಂಬರ್ ಲಾಗ್ ದೊಡ್ಡದಾದಾಗ ಅದು ನಮ್ಗೆ ಮರನು ಕೂಡ ಬಳಕೆಗೆ ಬರುತ್ತೆ ಕಟಾವಿನ ಸಂದರ್ಭದಲ್ಲಿ. ಹಾಗಾಗಿ 1 ಎಕರೆಗೆ 40 ಗಿಡಗಳನ್ನ 1x3 ಅಡಿ ಗುಂಡಿಗಳನ್ನ ತೆಗೆದು ಇದರಲ್ಲಿ ನೀರು ಬಸ್ತೋಗುವಂತ ಮಣ್ಣಿದ್ರೆ ಒಳ್ಳೇದು. ಅಂತ ಪ್ರದೇಶದಲ್ಲೇ ಇದನ್ನ ಬೆಳಿಬೇಕು. ನೀರು ನಿಲ್ತಕ್ಕಂಥ ಪ್ರದೇಶ ಈ ಬೆಳೆಗೆ ಸೂಕ್ತ ಅಲ್ಲ. ನೀರು ಬಸ್ತೋಗಂತಹ ಮಣ್ಣಲ್ಲಿ ನಾಟಿ ಮಾಡಿ ಬೇಸಾಯವನ್ನ ಶುರು ಮಾಡಬೇಕು. ಅದರಲ್ಲಿ ನಾವು ಏನ್ ಒಂದು ಕ್ರಮಾನ ಅನುಸರಿಸಬೇಕು ಅಂತ ಅಂದ್ರೆ ಅದು ಹೇಗ್ ಬೇಕಾಗಿ ಬೆಳೀತಾ ಇರುತ್ತೆ ನಾವು ಶೇಪ್ ಮಾಡ್ಬೇಕಾಗತ್ತೆ. ಇದರಲ್ಲಿ ಮಾವನ್ನ ಹೆಂಗ್ ಬೇಕಂಗ್ ಬಿಟ್ರೆ ಅದು ಅಡ್ಡದಿಡ್ಡಿ ಬೆಳ್ಕೊಬಿಡುತ್ತೆ. ಅವಾಗ ನಮ್ಗೆ ಗಾಳಿ ಬೆಳಕಿನ ಕೊರತೆ ಆಗುತ್ತೆ. ಇಲ್ಲಿ ನಿಮ್ಗೆ ಕೆಲವು ಮರಗಳು ಏನು ಮಾಡದೆ ಬಿಟ್ಟಿರೋ ಮರಗಳನ್ನ ನಾವು ಗಮನಿಸಬಹುದು, ಸುತ್ತ ಹಣ್ಣು ಬಿಟ್ಟಿರುತ್ತೆ, ಸೆಂಟ್ರಲ್ಲಿ ಒಳಗಡೆ ಎಲ್ಲ ಏನು ಒಂಚೂರು ಫಸಲೇ ಇರೋದಿಲ್ಲ. ಅದು ಯಾಕೆ ಅಂತಂದ್ರೆ ಸೂರ್ಯನ ಕಿರಣ ಅಲ್ಲಿ ಬೀಳದಿಲ್ಲ. ಹಂಗಾಗಿ ನಾವು ಫಸ್ಟೇ ಡಿಸೈಡ್ ಮಾಡ್ಕೋಬೇಕು, ಎರಡು ಕವಲ್ ಕೊಡ್ತೀವ, ಮೂರು ಕವಲ್ ಕೊಡ್ತೀವ, ನಾಲ್ಕು ಕವಲ್ ಕೊಡ್ತೀವ ಅನ್ನೋದನ್ನ ಡಿಸೈಡ್ ಮಾಡ್ಕೊಂಡು ಸೆಂಟ್ರಲ್ಲಿ ಓಪನ್ ಇಟ್ಟು ಎಲ್ಲ ಕಡೆ ಗಾಳಿ ಬೆಳಕು ಓಡಾಡೋ ರೀತಿ ಮಾಡಿದ್ರೆ ಫಸಲು ನಮಗೆ ಚೆನ್ನಾಗಿ ಕಚ್ಚುತ್ತೆ. ಅವಾಗ ಒಳಗೂ ಕೂಡ ಹೂವಾಗುತ್ತೆ, ಹೊರಗೂ ಕೂಡ ಹೂವಾಗುತ್ತೆ. ಇಲ್ಲ ನಾವು ಹಂಗೆ ಬಿಟ್ಬಿಟ್ರೆ ದೊಡ್ಡ ಮರವಾಗಿ ಬೆಳೆಯುತ್ತೆ, ಬರೀ ಸುತ್ತ ಮಾತ್ರ ನಿಮಗೆ ಸಿಗುತ್ತೆ, ಮಧ್ಯದಲ್ಲಿ ನಿಮಗೆ ಫಸಲು ಇರೋದಿಲ್ಲ. ಹಾಗಾಗಿ ಇದೊಂದು ಶೇಪ್ ಕೊಟ್ಕೋಬೇಕಾಗಿರೋದನ್ನ ಸ್ವಲ್ಪ ಜಾಸ್ತಿ ಗಮನ ಕೊಡ್ಬೇಕು ಸ್ಟಾರ್ಟಿಂಗ್ ದಿನಗಳಲ್ಲಿ. ಈಗ ಕೆಲವೊಂದು ತಳಿಗಳು ನಾವು ನೋಡಿದಾಗ ಈಗಾಗಲೇ ಹೂವು ಆಗಿದಾವೆ, ಇನ್ ಕೆಲವು ಮುಂದಿನ ತಿಂಗಳಲ್ಲಿ ಆಗುವಂತಹ ಸಾಧ್ಯತೆ ಕೂಡ ಇರುತ್ತೆ. ಈ ಹೂವಾದಾಗ ಒಂದಷ್ಟು ಅದಕ್ಕೆ ನಾವು ಕೇರ್ ಮಾಡಲೇಬೇಕಾಗುತ್ತೆ, ಯಾಕೆಂದ್ರೆ ಈ ಹೂವು ಉದುರೋದ್ರಿಂದ ಸಮಸ್ಯೆ ಆಗುತ್ತೆ. ಆಮೇಲೆ ಹೂವು ಏನು ಮಾವಿನಲ್ಲಿ ಬಿಡುತ್ತೋ ಅಷ್ಟು ಪ್ರಮಾಣದಲ್ಲಿ ಅದು ಕಾಯನ್ನು ಕಚ್ಚೋದಿಲ್ಲ, ಬಹಳ ಕಡಿಮೆ ಪ್ರಮಾಣದಲ್ಲಿ ಕಚ್ಚತಕ್ಕಂಥದ್ದು, ಅದನ್ನು ಕೂಡ ಉಳಿಸ್ಕೊಳ್ಳ ಅಂತ ಒಂದು ಸವಾಲು ನಮ್ಮ ಕೃಷಿಕರ ಮೇಲೆ ಇರುತ್ತೆ. ಈ ನಿಟ್ಟಿನಲ್ಲಿ ಈ ಹೂವಾದಂತಹ ಸಂದರ್ಭದಲ್ಲಿ ಏನೆಲ್ಲ ಮುಂಜಾಗ್ರತಾ ಕ್ರಮಗಳನ್ನು ಅನುಸರಿಸಬೇಕು? ಆಕ್ಚುಲಿ ಮಾವಿನ ಬೇಸಾಯ ಎಕ್ಸಾಕ್ಟ್ ಆಗಿ ಕಷ್ಟದ ಕ್ಲಿಷ್ಟಕರ ಸಮಯ ಅಂತ ಅಂದ್ರೆ ಹೂವಾದಾಗ ನಮ್ಗೆ ಅದು ಈಗ ಯೂಶಲಿ ಚಳಿಗಾಲದಲ್ಲಿ ಹೂವಾಗುತ್ತೆ, ನಮ್ಗೆ ಮಂಜು ಬೀಳ್ತಕ್ಕಂಥದ್ದು ಕೊರೆ ಬೀಳ್ತಕ್ಕಂಥದ್ದು ಜಾಸ್ತಿ ಇರ್ತದೆ ಈ ಸಂದರ್ಭದಲ್ಲಿ. ಹಂಗಾಗಿ ಶಿಲೀಂಧ್ರಗಳು ಬರ್ತಕ್ಕಂಥ ಇದು ಜಾಸ್ತಿ. ಏನು ಹೂವಾಗಿರುತ್ತೆ ಆ ಹೂವು ಕಾಯಾಗಿ ಕಚ್ಚಬೇಕು ಅಂತ ಅಂದ್ರೆ ಅದರಲ್ಲಿ ಫಸ್ಟ್ ಆ ಹೂವಲ್ಲಿ ಅಲ್ಲಿ ನಿಲ್ಬೇಕದು, ಉದುರದಂಗೆ ನಿಲ್ಬೇಕು. ಆಮೇಲೆ ಅದರಲ್ಲಿ ಪರಾಗಸ್ಪರ್ಶ ಆಗ್ಬೇಕು, ಪಾಲಿನೇಷನ್ ಆಗ್ಬೇಕು. ಅಲ್ಲಿ ಹುಳಗಳು ನೀವು ಗಮನಿಸಬಹುದು, ಜೇನು ಹುಳಗಳಿರ್ಬೋದು, ಬೇರೆ ದುಂಬಿಗಳಿರ್ಬೋದು, ಆ ಓಡಾಟ ಮಾಡಿ ಇದು ಮಾಡ್ತಾ ಇರ್ತವೆ, ಪಾಲಿನೇಷನ್ ಮಾಡ್ತಾ ಇರ್ತವೆ. ಹಂಗಾಗಿ ಅದು ಕೂಡ ಇಂಪಾರ್ಟೆಂಟ್, ಕರೆಕ್ಟ್ ಆಗಿ ಪರಾಗಸ್ಪರ್ಶ ಆಗದೆ ಇದ್ರು ಕೂಡ ನೆಕ್ಸ್ಟ್ ಸಣ್ಣ ಗೋಲಿಗಾತದ ಕಾಯಿಗಳಾಗಿ ಕಾಯಿ ಉದುರೋಗೋ ಚಾನ್ಸಸ್ ಇರುತ್ತೆ. ಹೂ ಉದುರುತ್ತೆ, ಕಾಯಿ ಉದುರುತ್ತೆ. ಹಂಗಾಗಿ ಈ ಟೈಮಲ್ಲಿ ಕೆಲವು ಸಿಂಪಡಣೆಗಳನ್ನ ರೈತರು ಮಾಡ್ಬೇಕಾಗುತ್ತೆ. ಸಿಂಪಡಣೆಗಳು ಯಾವ್ಯಾವ ರೀತಿ ಅಂತ ಅಂದ್ರೆ ಸ್ವಲ್ಪ ಈಗ ನಮ್ಗೆಲ್ಲ ಗೊತ್ತು, ಈಗ ಸಾರಜನಕ ರಂಜಕ ಪೊಟ್ಯಾಸಿಯಂ ಮೂರು ಪ್ರಧಾನ ಪೋಷಕಾಂಶಗಳು. ಅದರಲ್ಲಿ ಹೂವಾಗೋದಕ್ಕೆ ಮತ್ತೆ ಕಾಯಿ ಕಚ್ಚೋದಕ್ಕೆ ಯಾವ ಪೋಷಕಾಂಶ ಅಂದ್ರೆ ಪೊಟ್ಯಾಶ್ ಅಂಶ ತುಂಬಾ ಇಂಪಾರ್ಟೆಂಟ್. ಪೊಟ್ಯಾಶ್ ಅಂದ್ರೆ ಈಗ ನಮ್ಗೆ SOP 0050, ಅದರಲ್ಲಿ ಪೊಟ್ಯಾಶ್ ಅಂಶ ಇರೋದ್ರಿಂದ ಅದು ನೀರಲ್ಲಿ ಕರಗ್ತಕ್ಕಂತಹ ಗೊಬ್ಬರ ಅದು. ಅದನ್ನ 13045 ಆಗ್ಬೋದು ಅಥವಾ SOP 0050, ಅದನ್ನ ಒಂದು 5 ಗ್ರಾಮ್ ಒಂದು ಲೀಟರ್ಗೆ ರೈತರು ಹಾಕೊಂಡು ಸಿಂಪಡಣೆ ಮಾಡೋದ್ರ ಮೂಲಕ ಆ ಹೂವು ಮತ್ತೆ ಕಾಯಿಗಳನ್ನ ಪ್ರೋತ್ಸಾಹ ಮಾಡ್ದಂಗೆ ಆಗುತ್ತೆ. ಪೊಟ್ಯಾಶಿಯಂ ಅಂಶ ಚೆನ್ನಾಗಿ ನೀಡೋದ್ರಿಂದ ಅವು ಕಾಯಿ ಚೆನ್ನಾಗಿ ಕಚ್ಚಕ್ಕೆ, ಹೂ ಚೆನ್ನಾಗಿ ಕಚ್ಚಕ್ಕೆ ಪ್ರೋತ್ಸಾಹ ಮಾಡ್ದಂಗೆ ಆಗುತ್ತೆ. ಇದು ಪೋಷಕಾಂಶದ ವಿಷಯಕ್ಕೆ ಬಂದ್ರೆ ನೆಕ್ಸ್ಟ್ ಶಿಲೀಂಧ್ರಗಳನ್ನ ತಡೆಗಟ್ಟಕ್ಕೆ ಹೆಕ್ಸಕೊನೋಝೋಲ್ ಆಗಿರ್ಬೋದು, ಪ್ರೋಪಿಕೊನೋಝೋಲ್ ಆಗಿರ್ಬೋದು, ಟೆಬ್ಯುಕೊನೋಝೋಲ್ ಆಗಿರ್ಬೋದು, ಈ ತರ ಝೋಲ್ ಫ್ಯಾಮಿಲಿಯಲ್ಲಿ ಬರ್ತಕ್ಕಂತಹ ಶಿಲೀಂಧ್ರ ನಾಶಕಗಳನ್ನ 1 ml/L ಜಾಸ್ತಿ ಬೇಕಾಗಿಲ್ಲ, 1 ml/L ಹಾಕೊಂಡು ಒಂದು ಸಿಂಪಡಣೆ ಕೊಟ್ಟರೆ ಸಾಕು ಹೂವಾಗಿರ್ತಕ್ಕಂಥ ಸಂದರ್ಭದಲ್ಲಿ. ಇಲ್ಲ ಇವೆರಡನ್ನು ಮಿಕ್ಸ್ ಮಾಡ್ಕೊಂಡು ಕೊಡ್ಬೋದು, ಏನು ತೊಂದರೆ ಇಲ್ಲ. ಇದನ್ನು ಅದನ್ನು ಪೋಷಕಾಂಶ ಮತ್ತೆ ಶಿಲೀಂಧ್ರ ನಾಶಕ ಎರಡನ್ನು ಒಟ್ಟಿಗೆ ಮಿಕ್ಸ್ ಮಾಡ್ಕೊಡ್ಬೋದು. ಸ್ಪ್ರೇ ಮಾಡಿದ್ರೆ ಇದು ನಿಮ್ಗೆ ಕಾಯಿ ಕಚ್ಚಕ್ಕೆ ಮತ್ತೆ ಹೂವು ನಿಲ್ಲೋದಕ್ಕೆ ಸಹಕಾರಿಯಾಗುತ್ತೆ. AHR ಅವರು ಅಭಿವೃದ್ಧಿಪಡಿಸಿರ್ತಕ್ಕಂಥ ಕೆಲವೊಂದಷ್ಟು ಪೋಷಕಾಂಶಗಳು, ಲಘು ಪೋಷಕಾಂಶಗಳು ಇದ್ದಾವೆ, ಅದರ ಜೊತೆಗೆ ಮ್ಯಾಂಗೋ ಸ್ಪೆಷಲ್ ಕೂಡ ಇದೆ, ಅದು ಕೂಡ ಸಹಾಯಕ. AHR ಅವ್ರದ್ದು ಮ್ಯಾಂಗೋ ಸ್ಪೆಷಲ್ ಎಲ್ಲ ಇದೆ. ಮಾವು ಸ್ಪೆಷಲ್ ಅಂದ್ರೆ ಅದು ಸೂಕ್ಷ್ಮ ಪೋಷಕಾಂಶಗಳು, ಲಘು ಪೋಷಕಾಂಶಗಳು ಅಥವಾ ಸೂಕ್ಷ್ಮ ಪೋಷಕಾಂಶಗಳ ಆಗರ ಇರುತ್ತೆ. ಈಗ ಮ್ಯಾಂಗೋಗೆ ಬೋರಾನ್ ಎಷ್ಟು ಬೇಕು, ಜಿಂಕ್ ಎಷ್ಟು ಬೇಕು, ಮೆಗ್ನೀಷಿಯಂ ಎಷ್ಟು ಬೇಕು, ಐರನ್ ಎಷ್ಟು ಬೇಕು ಅಂತ ಆ ಒಂದು ಸಮತೋಲನವನ್ನ ಮಾಡಿ ಅವರು ಆ ಒಂದು ಪೋಷಕಾಂಶದ ಆಗರವನ್ನ ನಿಮ್ಗೊಂದು ಪ್ಯಾಕೆಟ್ ರೂಪದಲ್ಲಿ ಕೊಡ್ತಾರೆ. ಅದನ್ನ ನಾವೊಂದು 5 ಗ್ರಾಮ್/L ಈ ಕಾಯಿ ಕಚ್ಚಿದ ನಂತರ ಅದನ್ನ ಸ್ಪ್ರೇ ಮಾಡೋದ್ರಿಂದ ನಮ್ಗೆ ಒಂದು ಟೋಟಲ್ ಈ ಹೂವಿಂದ ಕಾಯಿ ಆಗೋ ಹಂತದಲ್ಲಿ, ಕಾಯಿ ಡೆವಲಪ್ ಆಗೋ ಹಂತದವರೆಗೆ ಒಂದು 3 ಸಲ ಅದನ್ನ ಸ್ಪ್ರೇ ಮಾಡಿದ್ರೆ ಮ್ಯಾಂಗೋ ಸ್ಪೆಷಲ್ನ ನಮ್ಗೆ ಕಾಯಿ ಸೈಜ್ ಆಗಿರ್ಬೋದು, ಕಾಯಿ ಶೇಪ್ ಹಾಳಾಗಂತದಾಗಿರ್ಬೋದು, ಇವನ್ನೆಲ್ಲ ತಡೆಗಟ್ಟಿ ಒಳ್ಳೆ ಸೈಜ್ ಬರೋದಕ್ಕೆ, ಒಳ್ಳೆ ಸ್ಕಿನ್ ಟೋನ್ ಬರೋದಕ್ಕೆ ಸಹಕಾರಿಯಾಗ್ತದೆ. ಈ ಹೂವಾದಾಗ ಇಷ್ಟೆಲ್ಲ ಕ್ರಮಗಳನ್ನ ನಾವು ಅನುಸರಿಸಬೇಕು. ಹೂವಾದ್ಮೇಲೆ ಹೀಚಾಗುತ್ತೆ, ಹೀಚಾದಾಗಲೂ ಕೂಡ ಒಂದಷ್ಟು ಸವಾಲುಗಳಿರುತ್ತೆ. ಹೀಚನ್ನು ಉಳಿಸ್ಕೊಳ್ಳೋ ಅಂತದ್ದು ಕೂಡ ನಮ್ಮ ರೈತರಿಗೆ ಒಂದು ದೊಡ್ಡ ಸವಾಲೇ, ಅದು ಕೂಡ ಉದುರಂತ ಸಾಧ್ಯತೆ ಇರುತ್ತೆ. ಹೀಚು ಮತ್ತೆ ಕಾಯಾದಂತ ಸಂದರ್ಭದಲ್ಲಿ ಏನೇನು ಮುಂಜಾಗ್ರತಾ ಕ್ರಮಗಳನ್ನು ಅನುಸರಿಸಬೇಕು? ಹೌದು ಸರ್, ಈಗ ನಾನು ಅವಾಗಲೇ ಹೇಳ್ದಂಗೆ ಈಗ ಸರಿಯಾಗಿ ಪರಾಗಸ್ಪರ್ಶ ಆಗಿಲ್ಲ ಅಂತ ಅಂದ್ರೆ ಉದುರೋಗುತ್ತೆ. ಅದಕ್ಕೆ ನಾವು ಹೆಚ್ಚಿಗೆ ಜೇನು ಪೆಟ್ಟಿಗೆಗಳನ್ನ ಇಡಿ, ಎಲ್ಲಿ ಜೇನು ಹುಳುಗಳು ಮತ್ತೆ ದುಂಬಿಗಳು ಅಲ್ಲಿ ಪರಾಗಸ್ಪರ್ಶ ಮಾಡ್ತವೆ, ಅಂತಹ ಬೆಳೆಗಳಿಗೆ ಕಡ್ಡಾಯವಾಗಿ ಜೇನು ಪೆಟ್ಟಿಗೆಗಳನ್ನ ಇಟ್ಟು ಜೇನು ಸಾಕಾಣಿಕೆ ಮಾಡ್ರೆ ನ್ಯಾಚುರಲ್ ಆಗಿ ಸ್ವಾಭಾವಿಕವಾಗಿ ಪ್ರಕೃತಿಲಿ ಇದ್ದೇ ಇರ್ತವೆ, ಅದ್ರ ಜೊತೆಗೆ ನಾವು ಸ್ವಲ್ಪ ಇಟ್ಟರೆ ಈ ಕಾಯಿಗಳು ಉದುರೋದು ಸಮಸ್ಯೆ ಬರೋದಿಲ್ಲ. ಹಂಗಾಗಿ ಪಾಲಿನೇಷನ್ ಫಸ್ಟ್ ಸ್ಟೆಪ್, ಅದು ಚೆನ್ನಾಗಿ ಕಾಯಿ ಕಚ್ಚಿತು ಅಂತಂದ್ರೆ ಈಗ ನೆಕ್ಸ್ಟ್ ನಾವು ಕಾಯಿ ಉದುರದಂಗೆ ಏನೇನು ಕ್ರಮಗಳು ತಗೋಬೇಕು ಅಂತಂದ್ರೆ ಒಂದೆರಡು ಸಿಂಪಡಣೆಗಳು ಈ ಸಮಯದಲ್ಲೂ ಕೂಡ ಬೇಕಾಗುತ್ತೆ. ಹುಳುಗಳು ಅದು ಸಮಸ್ಯೆ ಬರುತ್ತೆ ಈ ಸಂದರ್ಭದಲ್ಲಿ. ಈ ಸಣ್ಣ ಈಚಿದ್ದಾಗ ನಾವೇನು ದೊಡ್ಡ ಹಣ್ಣಾದ್ಮೇಲೆ ಮಾವಿನ ಹಣ್ಣಿನ ಕಟ್ ಮಾಡಿದಾಗ ಕುಯ್ದಾಗ ನಮ್ಗೆ ಅಲ್ಲಿ ಸ್ವಲ್ಪ ಬಿಳಿ ಮ್ಯಾಗೆಟ್ಸ್ ಅಂತಿವೆ, ಬಿಳಿ ಕಲರ್ ಹುಳಗಳೇನು ಒಳಗಡೆ ಅದು ಕಾಣಿಸ್ತಾ, ಅದು ಹೊರಗಡೆಯಿಂದ ನೋಡಕ್ ಹಣ್ಣು ಚೆನ್ನಾಗೇ ಇರುತ್ತೆ, ಒಳಗಡೆ ಮಾತ್ರ ಈ ಹುಳ ಇರ್ತವೆ. ನಮ್ಗೆ ಆಶ್ಚರ್ಯ ಆಗುತ್ತೆ, ಹೆಂಗ್ ಈ ಒಳಗಡೆ ಬಂದು ಇದೇನು ಹೊರಗಡೆಯಿಂದ ಹಣ್ಣು ಇಷ್ಟು ಚೆನ್ನಾಗಿ ಕಾಣಿಸ್ತಿತ್ತಲ್ಲ ನಾನು ಮಾರ್ಕೆಟ್ ಇಂತಂದಾಗ ನಾನು ಮೋಸ ಹೋದ್ನಲ್ಲ ಅಂತ ಅನ್ಸುತ್ತೆ. ಅದು ಆಕ್ಚುಲಿ ಅದು ಆ ಹುಳದ ನೇಚರೇ ಹಾಗೆ. ಏನ್ ಮಾಡುತ್ತೆ ಅಂತಂದ್ರೆ ಫ್ರೂಟ್ ಫ್ಲೈ ಆಗಿರ್ಬೋದು, ಮತ್ತೆ ಒಂದೊಂದ್ಸಲಿ ಇದ್ರಲ್ಲೂ ವಾಟೆಲ್ಲೂ ಹುಳ ಆಗುತ್ತೆ. ನಾವು ಹಣ್ಣು ಕಟ್ ಮಾಡಿದಾಗ ವಾಟೆಲ್ಲಿ ಮತ್ತೆ ಈ ಹಣ್ಣಲ್ಲಿ ಹುಳ ನೋಡ್ತೀವಿ. ಅದು ಎಲ್ಲಿ ಇನ್ಫೆಕ್ಷನ್ ಆಗೋದು ಅಂತ ಅಂದ್ರೆ ಈ ಸಣ್ಣ ಗೋಲಿ ಗಾತ್ರದ ಕಾಯಿಗಳು ಇರ್ತಾವಲ್ಲ, ಅವಾಗ ಒಂದು ಹೂಜಿ ನೊಣ ಫ್ರೂಟ್ ಫ್ಲೈ, ಈ ಹಣ್ಣಿನ ನೊಣ ಒಂದು ಬರುತ್ತೆ. ಆ ಫ್ರೂಟ್ ಫ್ಲೈ ಬಂದು ಈ ಸಣ್ಣ ಗೋಲಿ ಗಾತ್ರದ ಬೀಚ್ ಮೇಲೆ ಒಂದು ಪಂಚರ್ ಮಾಡುತ್ತೆ. ಸಣ್ಣದಂದ್ರೆ ನೀಡಲಲ್ಲಿ ಪಂಚರ್ ಮಾಡ್ದ ಅದು ಗೊತ್ತಾಗೋದಿಲ್ಲ, ನೀಡಲಲ್ಲಿ ಪಂಚರ್ ಮಾಡ್ದಂಗೆ ಇಟ್ಟು ಅಲ್ಲಿಗೆ ಮೊಟ್ಟೆ ಇಡುತ್ತೆ, ಮೊಟ್ಟೆ ಇಟ್ಬಿಡುತ್ತೆ, ಮೊಟ್ಟೆ ಇಡುತ್ತೆ, ಮತ್ತೆ ಹಣ್ಣು ಬೆಳೀತಾ ಬೆಳೀತಾ ಸಣ್ಣ ಸೂಜಿ ಗಾತ್ರದ ಹೋಲ್ ಕೂಡ ಮುಚ್ಚೋಗುತ್ತೆ. ಹಂಗಾಗಿ ನಮ್ಗೆ ಇದು ತುಂಬಾ ಹೊರಗಡೆಯಿಂದ ಹಣ್ಣು ತುಂಬಾ ನೋಡಕ್ಕೆ ನಮ್ಗೆ ಯಾವ್ದು ತೊಂದರೆನೇ ಇಲ್ಲ ಅನ್ನೋ ರೀತಿ ಕಾಣುತ್ತೆ. ಆದ್ರೆ ಕಟ್ ಮಾಡಿದಾಗ ಈ ಮೊಟ್ಟೆಗಳು ಏನಾಗ್ತವೆ, ಅವು ಒಡೆದು ಮರಿಯಾಗುತ್ತೆ. ಅವಾಗ ನಿಮ್ಗೆ ಹಣ್ಣು ಇದೇನ ರೀತಿ ಹಾಳಾಗಿದೆಯಲ್ಲ ಅಂತ ಅನ್ಸುತ್ತೆ. ಹಣ್ಣಾದ್ಮೇಲೆ ಮರಿಯಾಗಂತದ್ದು. ಹಾ ಹೌದೌದೌದು, ಮೊಟ್ಟೆ ಇದ್ದಿದ್ದು ಅದು ಕೂಡ ಹಿಂಗೆ ಹಣ್ಣು ಬೆಳೀತಾ ಹೋಗುತ್ತೆ, ಮೊಟ್ಟೆನೂ ಕೂಡ ಅದರಲ್ಲಿ ಪ್ರೌಢಾವಸ್ಥೆಗೆ ಮೊಟ್ಟೆ ಒಡೆದು ಆ ಹುಳಗಳು ಬರೋಕ್ಕೆ ಕರೆಕ್ಟ್ ಆದ ಸಮಯ ಆಗುತ್ತೆ. ಹಾಗಾಗಿ ನಾವೇನ್ ಮಾಡ್ಬೇಕು ಅಂತಂದ್ರೆ ಗೋಲಿ ಗಾತ್ರದ ಈಚಿದ್ದಾಗ್ಲೇನೆ ನಾವು ಸಿಂಪಡಣೆ ಮಾಡಬೇಕಾಗುತ್ತೆ. ಮತ್ತೆ ಈ ಫ್ರೂಟ್ ಫ್ಲೈ ಅಂತ ಏನ್ ಹೇಳಿದೆ, ಈ ಹಣ್ಣಿನ ನೊಣ ಏನ್ ಬರುತ್ತೆ ಅದಕ್ಕೊಂದು ಟ್ರ್ಯಾಪ್ ಕೂಡ ಇಡಬೇಕಾಗುತ್ತೆ. ಅದೊಂದು ಫ್ರೂಟ್ ಫ್ಲೈ ಟ್ರ್ಯಾಪ್ ಅಂತಾನೇ ಸಿಗುತ್ತೆ, ಮ್ಯಾಂಗೋ ಫ್ರೂಟ್ ಫ್ಲೈ ಟ್ರ್ಯಾಪ್ ಅಂತ ಅಂದ್ಬಿಟ್ಟು ಅಂಗಡಿಯಲ್ಲಿ ಬಕೆಟ್ ಟ್ರ್ಯಾಪ್ ಗಳೇನ್ ಬರ್ತಾವೆ ಅವು ಸಿಗ್ತವೆ. ಎಕರೆಗೆ ಒಂದು 3-4 ಇಟ್ಟರೆ ಈ ನೊಣಗಳು ಹೋಗಿ ಅದಕ್ಕೆ ಬೀಳ್ತವೆ. ಅದಕ್ಕೆ ಬಿದ್ದಾಗ ನಮ್ಮ ಈಚಿಗ ಮೇಲೆ ಕಾಯಿಗಳ ಮೇಲೆ ಹಾನಿಯಾಗೋದು, ಮೊಟ್ಟೆ ಇಡ್ತಕ್ಕಂಥದ್ದು ನಮಗೆ ತಪ್ಪುತ್ತೆ. ಅವಾಗ ಕಾಯಿಗಳನ್ನ ನಾವು ರಕ್ಷಣೆ ಮಾಡ್ಕೋಬಹುದು. ಇನ್ನೊಂದು ಸಿಂಪಡಣೆ ಔಷಧಿ, ಔಷಧಿ ಸಿಂಪಡಣೆ ಕಾರ್ ಬರಿಲ್ ಅಂತ ಬರುತ್ತೆ, ಅದು ಒಂದ್ 2 g/L ಇರ್ಬೋದು. ಇಮ್ಡಾಕ್ಲೋಪ್ರಿಡ್ ಅಂತ ಬರುತ್ತೆ, ಅದು 1 mL/L ಆಗಿರ್ಬೋದು. ಲ್ಯಾಮ್ಡಾ ಸೈಲೋತ್ರಿನ್ ಕರಾಟೆ ಅಂತ ಬರುತ್ತೆ, ಅದೊಂದು 1 mL/L ಆಗಿರ್ಬೋದು. ಡೆಲ್ಟಾ ಮೆಥ್ರಿನ್ ಅದಾದ್ರೆ 1 mL/L. ಈ ತರ ಬೇರೆ ಬೇರೆ ಔಷಧಿಗಳಿದಾವೆ. ಅಂತ ಔಷಧಿಗಳನ್ನ ಇವರು 1 mL/1 L ಗೆ 1 mL ಮಿಶ್ರಣ ಮಾಡಿಕೊಂಡು ಸಿಂಪಡಣೆ ಮಾಡೋದ್ರಿಂದ ಇವು ಅದಕ್ಕೆ ಹೋಗಿ ಕಾಯಿಗೆ ಹಾನಿ ಮಾಡೋದನ್ನ ತಪ್ಪಿಸ್ಬೋದಾಗಿರ್ತದೆ. ಹೀಗೆ ನಾವು ಈಚಾಗಿರುವಂಥ ಸಂದರ್ಭದಲ್ಲೂ ಕೂಡ ಒಂದಷ್ಟು ಮುಂಜಾಗ್ರತಾ ಕ್ರಮಗಳನ್ನು ಅನುಸರಿಸಬೇಕಾಗುತ್ತೆ. ಇನ್ನು ಪ್ರಧಾನವಾಗಿ ಮಾವಿನ ಬೆಳೆಯನ್ನು ಬಾಧಿಸ್ತಕ್ಕಂತಹ ರೋಗಗಳು 2 ಒಂದು ಚಿಬ್ಬು ರೋಗ, ಮತ್ತೊಂದು ಬೂದಿ ರೋಗ ಅನ್ನುವಂಥದ್ದು. ಈ ರೋಗಗಳನ್ನು ಹೇಗೆ ನಿರ್ವಹಣೆಯನ್ನು ಮಾಡ್ತಕ್ಕಂಥದ್ದು, ಇದರ ಬಗ್ಗೆ ಒಂದಷ್ಟು ವಿವರವಾಗಿ ಮಾಹಿತಿಯನ್ನು ಮಾಡಿಕೊಡಿ. ಬೂದಿ ರೋಗ ಅನ್ನೋದು ಕರೆಕ್ಟ್ ಆಗಿ ಚಳಿಗಾಲದಲ್ಲಿ ಬರ್ತಕ್ಕಂತ ರೋಗ ನಾವೆಲ್ಲ ಗಮನಿಸಿರ್ತೀವಿ. ಬೇರೆ ಬೆಳೆಗಳಲ್ಲೂ ಕಾಣುತ್ತೆ. ಹಾ ಹೌದೌದು, ಇದು ತರಕಾರಿ ಬೆಳೆಗಳಲ್ಲೂ ನೋಡ್ತೀವಿ, ದ್ರಾಕ್ಷಿ ಬೆಳೆಯಲ್ಲಿ ಡೋನಿ ಮಿಲ್ಡ್ಯೂ ಅಂತ ಬರುತ್ತೆ, ಇದು ಪೌಡರ್ ತರದ ಒಂದು ಬಿಳಿ ಕಲರ್ ಬೂದಿ ತರ ಎಲೆ ಮೇಲೆಲ್ಲ ಕೂರುತ್ತೆ. ನಾವು ಈ ಟೈಮಲ್ಲಿ ಸಂಕ್ರಾಂತಿಲಿ ಏನಾದ್ರು ಮಾವಿನ ಸೊಪ್ಪು ಏನಾದ್ರು ತೆಗಿಯಕ್ ಹೋದಾಗೆಲ್ಲ ಮಾಡಿದಾಗ ನಮ್ಗೆ ಮರ ನೋಡಿದಾಗ ಗೊತ್ತಾಗುತ್ತೆ ಏನಿದೆಲ್ಲ ಬೂದಿ ಹೊಡೆದಂಗ ಆಗ್ಬಿಟ್ಟಿದೆಯಲ್ಲ ಎಲೆಗಳು ಅಂತ ಅಂದ್ಬಿಟ್ಟು. ಅದು ಯಾವಾಗ ಗಾಳಿಲಿ ಆರ್ದ್ರತೆ ಅಂದ್ರೆ ರಿಲೇಟಿವ್ ಹ್ಯುಮಿಡಿಟಿ, ಹ್ಯುಮಿಡಿಟಿ ಜಾಸ್ತಿ ಆಗುತ್ತೆ, ಯಾಕಂದ್ರೆ ಇದು ಒಂದು ಸ್ವಲ್ಪ ಮಂಜು ಬೀಳೋದ್ರಿಂದ ಹ್ಯುಮಿಡಿಟಿ ಜಾಸ್ತಿ ಆಗುತ್ತೆ. ಆ ಟೈಮಲ್ಲಿ ನಮ್ಗೆ ಈ ಒಂದು ಶಿಲೀಂಧ್ರ ಡೆವಲಪ್ ಆಗುತ್ತೆ. ಹಂಗಾಗಿ ಈ ಟೈಮಲ್ಲಿ ನಾವು ಒಂದು ಸಿಂಪಡಣೆ ಮಾಡ್ಕೋಬೇಕಾಗುತ್ತೆ. ಝೋಲ್ ಫ್ಯಾಮಿಲಿಗಳು ಯಾವ್ದಾದ್ರು ಆಯ್ತು, ಎಕ್ಸಕೊನೋಝೋಲು, ಟೆಬಿಕೊನೋಝೋಲು, ಎಪಾಕ್ಸಿಕೊನೋಝೋಲು, ಟೆಬಿಕೊನೋಝೋಲ್ ಪ್ಲಸ್ ಅಜಾಕ್ಸಿಸ್ಟ್ರೋಬಿನ್ ಈ ತರವೆಲ್ಲ ಬರೆದು 1-2 mL ಇವನ್ನೆಲ್ಲ ಹಾಕಿ ಇಡೀ ಎಲೆಗಳಿಗೆಲ್ಲ ಸ್ಪ್ರೇ ಕೊಡಬೇಕು. ಎಲೆಗಳಿಗೆಲ್ಲ 1 ಸ್ಪ್ರೇ ಕೊಟ್ರೆ ನಮ್ಗೆ ಇದು ಕಂಟ್ರೋಲಿಗೆ ಬರುತ್ತೆ. ಇದು ಬೂದಿ ರೋಗವನ್ನು ನಿಯಂತ್ರಣ ಮಾಡ್ತಕ್ಕಂಥದ್ದು. ಮತ್ತೊಂದು ಈ ಚಿಬ್ಬು ರೋಗ ಬರುತ್ತೆ, ಇದರ ನಿಯಂತ್ರಣವನ್ನು ಹೇಗೆ ಮಾಡೋದು ಮತ್ತು ಇದು ಹೇಗೆ ಬರುತ್ತೆ? ಇದು ಚಿಬ್ಬು ರೋಗ ಅಂತೂ ಎಲ್ಲರಿಗೂ ದೊಡ್ಡ ತಲೆನೋವಾಗಿರ್ತಕ್ಕಂತಹ ಸಮಸ್ಯೆ. ಕಷ್ಟಪಟ್ಟು ಹಣ್ಣನ್ನ ಬೆಳೆದಿರ್ತಾರೆ ಎಲ್ಲ ಆಗಿ ಇದು ಯಾವ ಸಮಯದಲ್ಲಿ ನಮಗೆ ಕಷ್ಟ ಕೊಡುತ್ತೆ ಅಂದ್ರೆ ಇದು ಮರದ ಮೇಲಿದ್ದಂಗೆ ಬರೋದು ಸ್ವಲ್ಪ ಕಡಿಮೆ. ಮರದ ಮೇಲಿದ್ದಾಗಲೂ ಏನು ಕೇರ್ ಮಾಡಲೇ ಇಲ್ಲ ಅಂದ್ರೆ ಬರುತ್ತೆ. ಆದ್ರೆ ಮರದ ಮೇಲೆ ಇನ್ನು ಕಾಯಿಗಳು ಇನ್ನು ಫ್ರೆಶ್ ಇರ್ತಾವಲ್ಲ, ಅವಕ್ಕೆ ಸಣ್ಣ ವಯಸ್ಸಲ್ಲಿ ಸಣ್ಣ ಕಾಯಿಗಳಿಗೆ ಶಕ್ತಿ ಜಾಸ್ತಿ ಇದ್ರ ವಿರುದ್ಧ ಹೋರಾಡಕ್ಕೆ. ಆದ್ರೆ ಕಾಯಿ ವಯಸ್ಸಾಗ್ತಾ ವಯಸ್ಸಾಗ್ತಾ ಅಂದ್ರೆ ಹಣ್ಣಾಗ್ತಾ ಹಣ್ಣಾಗ್ತಾ ಇದ್ರ ಜೊತೆ ಹೋರಾಡಕ್ ಆಗೋದಿಲ್ಲ, ಅವಾಗ ಇದು ಜಾಸ್ತಿ ಇದ್ ಮಾಡುತ್ತೆ. ನಮ್ಗೆ ಇದ್ರದ್ದು ಗುಣಲಕ್ಷಣಗಳೇನು ಅಂತ ಅಂದ್ರೆ ಕಾಯಿ ಮೇಲೆ ಕೊಳ್ತಂಗೆ ಸಣ್ಣ ಸಣ್ಣ ರೌಂಡ್ ರೌಂಡ್ ರಿಂಗ್ ಆಕಾರಕ್ಕೆ ಕೊಳ್ತಾ ಭಾಗದ ಥರ ಆಗ್ತಾ ಹೋಗುತ್ತೆ ಕಾಯಿ. ಅಂದರೆ ನಮಗೆ ಹಣ್ಣು ಇಟ್ಟಲ್ಲೇ ಇಟ್ಟರೆ ಹಣ್ಣಾಗಿ ಅದು ನೀವೊಂದು 2-3 ದಿವಸ ಅದ ಗಮನಿಸಿದ್ರೆ ನೋಡ್ಬೋದು, ಮೇಲಿನ ಭಾಗ ಎಲ್ಲ ಆಲ್ಮೋಸ್ಟ್ ಸಣ್ಣದಾಗಿ ಕಪ್ಪಾಗ್ತಾ ಬರುತ್ತೆ, ರಿಂಗ್ ರಿಂಗ್ ರಿಂಗ್ ಶೇಪಲ್ಲಿ, ಸರ್ಕಲ್ ಶೇಪಲ್ಲಿ. ಇದು ಬರಬಾರ್ದು ಅಂದರೆ ಆ್ಯಕ್ಚುಲಿ ರೈತರು ಈ ಕಾಯಿ ಒಂದು ಸ್ವಲ್ಪ ಗೋಲಿಗಾತ್ರಕ್ಕಿಂತ ಒಂಚೂರು ದೊಡ್ಡದಾದ್ಮೇಲೆ ಒಂದು ಸ್ಪ್ರೇ ಕೊಟ್ಕೋಬೇಕಾಗುತ್ತೆ. ಕಾರ್ಬನೈಸಿನ್ ಪ್ಲಸ್ ಮ್ಯಾಂಕೋಸಿಬ್ ಇರ್ಬೋದು ಅಥವಾ ಬರೀ ಮ್ಯಾಂಕೋಸಿಬ್ ಇರ್ಬೋದು, M45 ಅಂತ ಹೇಳ್ತೀವಿ, ಮ್ಯಾಂಕೋಸಿಬ್ ಇರ್ಬೋದು, ಈ ತರ ಒಂದ್ ಎರಡು ಸ್ಪ್ರೇ ಕೊಟ್ಕೊಂಡ್ರೆ ಅದು ಒಂದು ಹಂತದಲ್ಲಿ ಕಂಟ್ರೋಲ್ ಮಾಡುತ್ತೆ. ಇನ್ನೂ ಒಂದು ಏನ್ ಮಾಡ್ಬೇಕು ಅಂತ ಅಂದ್ರೆ, ಇವರು ಕಟಾವ್ ಮಾಡೋ ಟೈಮಲ್ಲಿ ಏನಾಗುತ್ತೆ, ತೊಟ್ಟನ್ನ ಕಟ್ ಮಾಡಿದ ತಕ್ಷಣನೇ ಆ ಹಾಲು ಏನ್ ಬರುತ್ತಲ್ಲ, ಹಾಲು ಸೈಡಿಗೆ ಹರಿದ್ಬರುತ್ತೆ. ಆ ಹರಿದ್ಬಾರ್ದಂತೆ ಸ್ವಲ್ಪ ಉದ್ದ ತೊಟ್ಟನ್ನ ಕಟ್ ಮಾಡಬೇಕು. ಹೌದು, ತೊಟ್ಟು ಕಟ್ಟಾಗಿ ಹಾಲು ಬಂದಾಗ ನಮ್ಗೆ ಅದನ್ನ ಹಣ್ಣಿಗೆ ಹಾಕಿದಾಗ ನಾವು ಮನೆಯಲ್ಲೇ ಒಂದೊಂದ್ಸಲ ಹಣ್ಣು ಮಾಡಕ್ಕೆ ಟ್ರೈ ಮಾಡ್ತೀವಿ, ಆ ಹಣ್ಣು ಮಾಡೋ ಸಂದರ್ಭದಲ್ಲಿ ನಮ್ಗೆ ಅದು ಬೇಗ ಕಾಣಿಸುತ್ತೆ, ಆ ಮೇಲ್ಗಡೆ ಹಾಲಾಗಿರೋಷ್ಟು ಜಾಗದಲ್ಲಿ ಬೇಗ ಕಪ್ಪಾಗ್ಬಿಡುತ್ತೆ. ಹಂಗಾಗಿ ಅದನ್ನೊಂದು ನಾವು ಅವಾಯ್ಡ್ ಮಾಡಬೇಕು. ಆಮೇಲೆ ತಾವ್ ಹೇಳಿದ್ರಲ್ಲ ಅದನ್ನ ಉದ್ದ ತೊಟ್ಟು ಕಟ್ ಮಾಡಬೇಕು ಅಂತ ಹೇಳಿ, ಕಟ್ ಮಾಡೋದ್ರ ಜೊತೆಗೆ ಇಡುವಾಗ ಅದನ್ನ ಉಲ್ಟಾ ಇಡ ಅಂತ. ಹಾ, ಉಲ್ಟಾ ಇಡಬೇಕು. ಆ ಹಾಲು ಏನ್ ಸ್ವಲ್ಪ ಸೋರ್ತಾ ಇರುತ್ತೆ ಅದನ್ನ ಹಣ್ಣುಗಳ ಜೊತೆಗೆ ಸಂಪರ್ಕ ಬರೆಯದ ಹಾಗೆ ಉಲ್ಟಾ ಇಡಬೇಕು. ಉಲ್ಟಾ ಇಟ್ಟರೆ ಅದು ಕೆಳಗಡೆ ಕೆಳಗಡೆ ಹೋಗುತ್ತೆ. ಮತ್ತೆ ಇದನ್ನ ಇನ್ನೊಂದು ಹಂತದಲ್ಲಿ ಯಾವಾಗ ಕಂಟ್ರೋಲ್ ಮಾಡಬಹುದು ಅಂದ್ರೆ, ಕಟಾವ್ ಮಾಡಿದ ಮೇಲೆ ಬಿಸಿನೀರು ಅಂದ್ರೆ ಬೆಚ್ಚಗಿನ ನೀರು, ಬಿಸಿನೀರು ಅಂದ್ರೆ ಬಿಸಿ ಇರಬಾರ್ದು, ಬೆಚ್ಚಗಿನ ನೀರು, ಬೆಚ್ಚಗಿನ ನೀರಲ್ಲಿ ಈ ಹಣ್ಣುಗಳನ್ನ 2 ನಿಮಿಷಗಳ ಕಾಲ ಇಟ್ಟು ಮತ್ತೆ ತೆಗೆದು ಆಮೇಲೆ ಹಣ್ಣಿಗೆ ಹಾಕೋದ್ರಿಂದ ನಮ್ಗೆ ಇದು ಚಿಬ್ಬು ರೋಗನ ತಡೆಗಟ್ಟಕ್ಕೆ ಸಹಕಾರಿಯಾಗುತ್ತೆ. ಯಾಕಂದ್ರೆ ನಮ್ಗೆ ಎಷ್ಟೋ ಹಣ್ಣುಗಳು ಮಾರ್ಕೆಟ್ ಅಲ್ಲಿ ನಾವು ನೋಡಿರ್ತೀವಿ ಕೊಳ್ತು ಬಿಸಾಕ್ ಹೋಗಿರ್ತಾರೆ. ಹೌದು, ಚಿಬ್ಬು ರೋಗ ಅದು ಹಣ್ಣು ಚೆನ್ನಾಗಿದ್ರು ಕೂಡ ಮೇಲ್ಗಡೆ ಕಪ್ಪಿದೆ ಅನ್ನೋ ಕಾರಣಕ್ಕೆ ಎಷ್ಟೋ ಜನ ತಗೊಳೋದಕ್ಕೆ ಅಷ್ಟು ಕೊಂಡ್ಕೊಳ್ಳೋಕೆ ಇಷ್ಟಪಡೋದಿಲ್ಲ. ನಮ್ಗೆ ಹೆಂಗಿರ್ಬೇಕು ಅಂತ ಅಂದ್ರೆ ನಮ್ಮ ತಲೆಯಲ್ಲಿ ನಾವು ಫಿಕ್ಸ್ ಮಾಡ್ಕೊಬಿಟ್ಟಿದೀವಿ, ಅದನ್ನ ತೆಗೆದು ತಿನ್ಬಹುದು ಅನ್ನೋಂತ ಮನಸ್ಥಿತಿ ಯಾರಿಗೂ ಇಲ್ಲ, ಯಾರಿಗೂ ಇರೋದಿಲ್ಲ. ಬಣ್ಣ ಚೆನ್ನಾಗಿರ್ಬೇಕು, ಹಾ, ಹೊರಗಡೆಯಿಂದ ಬಣ್ಣ ಚೆನ್ನಾಗಿರ್ಬೇಕು, ಅವಾಗಷ್ಟೇ ನಾವು ತಿನ್ನೋದು ಅನ್ನೋ ರೀತಿ ಮನಸ್ಥಿತಿ ನಮ್ಗೆ ಇರೋದ್ರಿಂದ ಅದು ಮಾರ್ಕೆಟ್ಗೆ ಭಾರಿ ಕಷ್ಟ ಆಗುತ್ತೆ ರೈತರಿಗೆ. ಇನ್ನು ಈ ಮಾವಿನ ಹಣ್ಣನ್ನ ಬಾಧಿಸ್ತಕ್ಕಂತಹ ಕೀಟಗಳ ಬಗ್ಗೆ ಒಂದಷ್ಟು ನೋಡೋಣ. ತಾವಾಗ್ಲೇ ಹೇಳಿದ್ರಿ ಈ ಕಾಯಿ ಕೊರಕ ಅನ್ನುವಂಥದ್ದು ಏನಿರುತ್ತೋ ಅದು ಹಣ್ಣಾದಂತ ಸಂದರ್ಭದಲ್ಲಿ ಬರುತ್ತೆ, ನಮ್ಗದು ಗೊತ್ತೇ ಆಗೋದಿಲ್ಲ ಅನ್ನುವಂಥದ್ದು. ಇದು ಒಂದು ಪ್ರಕಾರ. ಆದ್ರೆ ಈ ವಾಟೆನು ಕೂಡ ಕೊರೆದಿರುತ್ತೆ, ಅದು ಕೂಡ ಒಂದು ಸಮಸ್ಯೆ. ಇದು ಕೀಟದಿಂದ ಉಂಟಾಗ್ತಕ್ಕಂಥದ್ದು. ಈ ಎರಡೂ ಸಮಸ್ಯೆಗಳು ಯಾವ ಕೀಟದಿಂದ ಬರುತ್ತೆ, ಮತ್ತೆ ಇದು ಬರದ ಹಾಗೆ ನಾವೇನೆಲ್ಲ ಮುಂಜಾಗ್ರತಾ ಕ್ರಮಗಳನ್ನು ಅನುಸರಿಸಬೇಕಾಗುತ್ತೆ? ಅದೇ ಸರ್, ನಾನು ಈಗಾಗಲೇ ಹೇಳ್ದಂಗೆ, ಹೌದು, ಈಗ ಕರೆಕ್ಟ್ ಆಗಿ ಹೀಚಾಗಿದ್ದ ಸಂದರ್ಭದಲ್ಲಿ, ಮಾವಿನ ಕಾಯಿ ಹೀಚಾಗಿದ್ದ ಸಂದರ್ಭದಲ್ಲಿ ಇವು ಅಟ್ಯಾಕ್ ಮಾಡ್ತವೆ. ಈ ಫ್ರೂಟ್ ಫ್ಲೈ ಆಗಿರ್ಬೋದು, ಈ ಸ್ಟೋನ್ ವಿವಿಲ್ ಆಗಿರ್ಬೋದು, ಈಗಲೇ ಮುಂಜಾಗ್ರತಾ ಕ್ರಮ ತಗೋಬೇಕು. ಕಾರ್ಬರಿಲ್ ಆಗಿರ್ಬೋದು, ಡೆಲ್ಟಾ ಮೆಥ್ರಿನ್ ಆಗಿರ್ಬೋದು, ಲ್ಯಾಂಡಾ ಸೈಲೋಥ್ರಿನ್ ಆಗಿರ್ಬೋದು, ಇದು 1 ml/L ಸ್ಪ್ರೇ ಮಾಡೋದಾಗಿರ್ಬೋದು, ಮತ್ತೆ ಆ ಬಕೆಟ್ ಟ್ರ್ಯಾಪ್ ಇಟ್ಕೊಳ್ಳೋದಾಗಿರ್ಬೋದು. ಅದಿಟ್ಕೊಂತು ಅಂತಂದ್ರೆ ಈಗಲೇ ಕಂಟ್ರೋಲ್ ಮಾಡಿದ್ರೆ ನೆಕ್ಸ್ಟ್ ನಮ್ ಕಾಯಿ ದೊಡ್ಡದಾದ್ಮೇಲೆ ಏನೂ ಆಗೋದಿಲ್ಲ. ಈಗ ನಾವು ಬಿಟ್ಟು ಕಾಯಿ ದೊಡ್ಡದಾದ್ಮೇಲೆ ಏನೇ ಮಾಡಿದ್ರು ನಮಗೆ ಸಮಸ್ಯೆನೆ. ಈ ಏನು ವಾಟೆಯಲ್ಲಿ ನಮಗೆ ಸ್ಟೋನ್ ವಿವಿಲ್ ಹೇಳದ್ವಲ್ಲ, ಆ ಹುಳಕ್ಕೆ ಸಂಬಂಧಪಟ್ಟಂಗೆ ನಾವು ಬಿಸಿನೀರಲ್ಲಿ ಹಾಕೋ ಒಂದು ಇದೆಯಲ್ಲ ಅದು ವರ್ಕ್ ಆಗುತ್ತೆ. ಇನ್ ಕೇಸ್ ಅಲ್ಲಿ ಇನ್ಫೆಕ್ಷನ್ ಆಗಲ್ಲ ಇದ್ರೂ ಕೂಡ ನಾವು ಬಿಸಿನೀರಲ್ಲಿ 1-3 ನಿಮಿಷ ಹಾಕಿದಾಗ ಆ ಒಳಗಡೆ ಇದ್ದ ಮೊಟ್ಟೆ ಒಡಿದಂಗೆ ಅಲ್ಲೇ ಸಾಯ್ಬೋದು. ಅವಾಗ ನಮ್ಗೆ ಇದೊಂದು ತೊಂದರೆ ಆಗದ ಸಂಭವ ಕಡಿಮೆ ಆಗುತ್ತೆ. ಹಂಗಾಗಿ ಈ ಎಲ್ಲಾ ಕ್ರಮಗಳನ್ನ ಒಟ್ಟಾರೆಯಾಗಿ ಮಾಡಿದ್ರೆ ರೈತರು ಒಂದು ಒಳ್ಳೆ ಇಳುವರಿಯನ್ನ ಪಡಿಬಹುದು. ತಾವ್ ಅನೇಕ ರಾಸಾಯನಿಕಗಳನ್ನ ಇದುವರೆಗೆ ಹೇಳಿದ್ರಿ, ಈ ಸಮಗ್ರ ಪದ್ಧತಿಯಲ್ಲಿ ಅಥವಾ ಪರಿಸರ ಪ್ರಿಯ ಪದ್ಧತಿಯಲ್ಲಿ ಮಾವಿನ ಬೆಳೆಯನ್ನ ಬಾಧಿಸ್ತಕ್ಕಂತಹ ರೋಗ ಮತ್ತೆ ಕೀಟಗಳನ್ನ ನಿಯಂತ್ರಣವನ್ನ ಮಾಡಬಹುದಾ? ಖಂಡಿತ, ಇದು ಒಳ್ಳೆ ಪ್ರಶ್ನೆ ಸರ್. ಯಾಕೆ ಅಂತ ಅಂದ್ರೆ, ಎಷ್ಟೋ ಜನ ರೈತರು ಈಗ ನಾನು ಬಹಳಷ್ಟು ಕೆಮಿಕಲ್ಗಳನ್ನ ಹೇಳಿದ್ರೆ, ಒಂದು ಮರ ಎರಡು ಮರ ಮನೆ ಉದ್ದೇಶಕ್ಕೋಸ್ಕರ ಇಟ್ಕೊಂಡಿರ್ತಾರೆ, ಅವ್ರಿಗೂ ನಾವು ಇದೇ ರೀತಿ ಔಷಧಿಗಳನ್ನ ಸ್ಪ್ರೇ ಮಾಡಿ ಅಂತ ಹೇಳಕ್ಕಾಗಲ್ಲ. ಅವಾಗ ನಾವೇನ್ ಮಾಡ್ಬೇಕು, ಇದನ್ನ ಕಮರ್ಷಿಯಲ್ ಆಗಿ ಮಾಡೋರು ಅನಿವಾರ್ಯ ಮಾಡಬೇಕಾಗಿದೆ ಪರಿಸ್ಥಿತಿ, ಅದನ್ನು ಮಿತಿಲ್ ಮಾಡಬೇಕು. ಮತ್ತೆ ಹಣ್ಣನ್ನ ಕುಯ್ಯೋ ಹಂತದಲ್ಲಿ ನಾವು ಯಾವ್ದೇ ಮಾಡೋದನ್ನ ಹೇಳಿಲ್ಲ, ಕಾಯಿ ಹೀಚಾಗಿದ್ದಾಗ ಮತ್ತೆ ಒಂಚೂರು ದಪ್ಪಾದಾಗ ಹೇಳಿದೀವಿ ಬಿಟ್ರೆ, ಪೂರ್ತಿ ಕಟಾವ್ಗಿಂತ ಒಂದು 30 ದಿವಸ ಮುಂಚೆ ನಾವು ಯಾವ್ದೇ ಸ್ಪ್ರೇಗಳನ್ನ ಮಾಡದೇ ಇರೋ ರೀತಿ ನೀವು ಮಾಡೋ ರೀತಿ ನಾವೀಗ ಇಷ್ಟೊತ್ತು ಕೆಮಿಕಲ್ಸ್ನ ಹೇಳಿರೋದು. ಇದ್ರ ಮೇಲೆ ವೈಯಕ್ತಿಕವಾಗಿ ರೈತರು ಅವರ ಮನೆ ಬಳಕೆಗೆ ಮಾಡ್ಕೊಳ್ಳುವಂತಹ ರೈತರು ಈ ಕೀಟನಾಶಕಗಳ ಬದಲು ಬೇವಿನ ಎಣ್ಣೆನ ಬಳಸಬಹುದು. ಬೇವಿನ ಎಣ್ಣೆ 10,000 PPM ಅಂತ ಬರುತ್ತೆ, ಅಂದ್ರೆ 1% ಬೇವಿನ ಎಣ್ಣೆ. ಅದು ಬೇವಿನ ಎಣ್ಣೆ ಬೇರೆ ಬೇರೆ ಗ್ರೇಡ್ಗಳು ಬರ್ತವೆ. ಬೇವಿನ ಎಣ್ಣೆ 10,000 PPM ಏನಿದೆ ಅದಕ್ಕಿಂತ 10,000, 25,000, 50,000 ಈ ತರ PPM ಗಳಿರ್ತಕ್ಕಂಥದ್ದು ಬೇವಿನ ಎಣ್ಣೆನ. 1-2 ml 1 ಲೀಟರ್ ಹಾಕಿ ಸಿಂಪಡಣೆ ಮಾಡಿದ್ರೆ ಖಂಡಿತವಾಗ್ಲೂ ರಿಸಲ್ಟ್ ಚೆನ್ನಾಗಿ ಬರುತ್ತೆ ಹೀಚಿದ ಸಂದರ್ಭದಲ್ಲಿ. ಇದು ನಿಮ್ಗೆ ಗೊತ್ತು, ಬೇವಿನ ಎಣ್ಣೆ ಅದು ಪ್ರಕೃತಿಕವಾಗಿ ಸಿಗ್ತಕ್ಕಂಥದ್ದು, ಹಂಗಾಗಿ ಮಾಡಬಹುದು. ಮತ್ತೆ ಇನ್ ಕೆಲವು ಸೊಪ್ಪಿನ ಕಷಾಯಗಳನ್ನ ಕೂಡ ನಮ್ಮ ಸಾವಯವ ರೈತರು ಮಾಡ್ತಾರೆ. ಗಂಜಲವನ್ನು ಕೂಡ ಸಿಂಪಡಣೆ ಮಾಡ್ತಾರೆ ಹುಳುಗಳನ್ನ ತಡೆಯೋದಕ್ಕೆ. ಮತ್ತೆ ಕೆಲವು ಜೀವಾಮೃತ ಇಂಥವನ್ನೆಲ್ಲ ಮಾಡಿಕೊಂಡು ಸಿಂಪಡಣೆ ಮಾಡೋದ್ರಿಂದ ಕೆಲವು ನಮ್ಗೆ ಶಿಲೀಂಧ್ರಗಳು ಬರೋದ್ ಕೂಡ ತಡೆಗಟ್ಬೋದು. ಸಂಪೂರ್ಣವಾಗಿ ತಡೆಗಟ್ಟಿಲ್ಲ ಅಂತಂದ್ರು ನಮ್ಮ ಮನೆ ಬಳಕೆಗೆ ಎಷ್ಟು ಬೇಕೋ ಅಷ್ಟನ್ನ ಹಣ್ಣುಗಳನ್ನ ಪಡ್ಕೊಳ್ಳೋಷ್ಟಂತೂ ತಡೆಗಟ್ಟಬಹುದು. ಕಡೆಯದಾಗಿ ಈ ನಮ್ಮ ಮಾವಿನ ಬೆಳೆಗಾರರಿಗೆ ಸೀಮಿತವಾಗಿ ಏನು ಬೆಳೀತಾ ಇದ್ದಾರೋ ಅವ್ರಿಗೆ ಮಾವಿನ ಬೆಳೆಯ ಬಗ್ಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಮಾವಿನ ಬೆಳೆ ಆಕ್ಚುಲಿ ಲಾಭದಾಯಕವಾದ ಬೆಳೆನೆ, ಮಾರ್ಕೆಟ್ ರೇಟ್ ಮೇಲೆ ಡಿಪೆಂಡ್ ಆಗುತ್ತೆ. ಆಕ್ಚುಲಿ ಮಾರ್ಕೆಟಲ್ಲಿ ಒಂದು ಸಾಧಾರಣ ರೇಟ್ ಇತ್ತು, ನಾವು ನಮಗೆ ಈಗ ಇತ್ತೀಚೆಗೆ ಅನಿಸ್ಬೋದು 100 ರೂಪಾಯಿ 120 ರೂಪಾಯಿ ಸಹಜವಾಗಿ ರೇಟ್ ಈಗ ಆಲ್ಮೋಸ್ಟ್ ನಿಲ್ತಾ ಇದೆ. ಆದರೆ ರೈತರಿಗೆ ಸಿಗೋದು ಕಡಿಮೆ ಇದೆ. ಮತ್ತೆ ಇದು ನಮ್ದು ಇನ್ನೊಂದು ಏನಾಗ್ತಿದೆ ಅಂದರೆ ಮಾವಿನ ತುಂಬ ನೆಗ್ಲೆಕ್ಟ್ ಮಾಡ್ತಾ ಇದ್ದೀವಿ. ನೆಗ್ಲೆಕ್ಟ್ ಮಾಡಿದಾಗ ಏನಾಗುತ್ತೆ, ಇಳುವರಿ ಕೂಡ ಅದೇ ರೀತಿ ಆಗ್ತಾ ಇದೆ ಸ್ವಲ್ಪ. ಈಗ ನಾವು ಈಗೇನು ನಾವು 2-3 ಸ್ಪ್ರೇ ಹೇಳಿದೆ, ಇಷ್ಟು ನಾವೇನು ಜಾಸ್ತಿ ಸ್ಪ್ರೇ ಮಾಡೋದು ಬೇಡ. ನಿಮ್ಮ ಕೋಲಾರ ಕಡೆ ಎಲ್ಲ 6-7 ಸ್ಪ್ರೇ ಮಾಡ್ತಾರೆ. ಕೆಲವರು ಏನು ತೋಟ ವಹಿಸ್ಕೋತಾರಲ್ಲ ಟ್ರೇಡರ್ಗಳು, ಅವರೇನೆ ಸ್ಪ್ರೇ ಮಾಡಿಕೊಂಡು ಅವರೇ ಕುಯ್ಕೊಳ್ಳೋ ರೀತಿ ಒಡಂಬಡಿಕೆ ಮಾಡ್ಕೋತಿದ್ದಾರೆ. ಅದಕ್ಕೆ ಕಳಿಸ್ತಾರೆ, ಸ್ವಲ್ಪ ನಮಗೆ ರಫ್ತಿಗೆ ಸಮಸ್ಯೆ ಆಯ್ತು. ಹೌದು, ಆ ಸಮಸ್ಯೆಯನ್ನು ಕೂಡ ನಮಗೆ ಮುಖ್ಯವಾಗಿ ಕಂಡು ಬಂತು ನಮಗೆ. ಹಾಗಾಗಿ ನಮ್ಮ ರೈತರು ಅಷ್ಟೊಂದು ಮಾಡೋದು ಬೇಡ, ಕನಿಷ್ಠ 2-3 ಸ್ಪ್ರೇ. ನಮ್ಮ ಹಾಸನ ಜಿಲ್ಲೆಯಲ್ಲಿ ಸ್ಪ್ರೇ ಮಾಡೋ ಅಂತ ಒಂದು ಸಿಂಪಡಣೆ ಮಾಡ್ತಕ್ಕಂಥ ಕಾನ್ಸೆಪ್ಟೇ ಇಲ್ಲ ಅನ್ನಂಗಾಗ್ಬಿಟ್ಟಿದೆ. ಹಾಗಾಗಿ ಒಂಚೂರು ಸ್ವಲ್ಪ ಗೊಬ್ಬರ, ಸ್ವಲ್ಪ ಗೊಬ್ಬರ ನೀರು ನಿರ್ವಹಣೆ ಮಾಡ್ಕೊಂಡ್ರೆ ಖಂಡಿತವಾಗ್ಲೂ ಒಳ್ಳೆ ಇಳುವರಿ ಬರುತ್ತೆ. ಮಾವು ಲಾಭದಾಯಕವಾದ ಬೆಳೆನೇ ಆಗುತ್ತೆ. ಮಾವಿನ ಬೆಳೆಯ ಬಗ್ಗೆ ಹಾಗೂ ಬೇರೆ ಇನ್ನಿತರ ತೋಟಗಾರಿಕೆ ಬೆಳೆಗಳ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ತಮ್ಮನ್ನ ಸಂಪರ್ಕ ಮಾಡ್ತಕ್ಕಂಥದ್ದು ಹೇಗೆ? ನನ್ನ ದೂರವಾಣಿ ಸಂಖ್ಯೆ 709-2-5-5-0-1. ನಿಮ್ಮ ಸಂಪರ್ಕ ಸಂಖ್ಯೆಯನ್ನ ಮತ್ತೊಮ್ಮೆ ಹೇಳಿ. 709-2-5-5-0-1. ಒಳ್ಳೆಯದು ಡಾಕ್ಟರ್ ರಾಜೇಶ್ ಅವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಮಾವಿನ ಬೆಳೆಗಳಲ್ಲಿ ಸಮಗ್ರ ರೋಗ ಮತ್ತು ಕೀಟ ನಿಯಂತ್ರಣ ಕ್ರಮಗಳ ಬಗ್ಗೆ ವಿವರವಾದಂತಹ ಮಾಹಿತಿಯನ್ನ ನಮ್ಮ ಕೇಳುಗರಿಗೆ ತಾವು ಮಾಡಿಕೊಟ್ರಿ. ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ಮಾವು ಬೆಳೆಯಲ್ಲಿ ಸಮಗ್ರ ರೋಗ ಕೀಟ ನಿಯಂತ್ರಣ ಕ್ರಮಗಳು ಈ ಕುರಿತಂತೆ ಅರಕಲಗೂಡಿನ ತೋಟಗಾರಿಕೆ ಇಲಾಖೆಯ ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರಾದ ಡಿ ರಾಜೇಶ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ರೈತ ಬಾಂಧವರೇ, ಇದೇ ಸರಣಿಯ ನಮ್ಮ ಮುಂದಿನ ಕಾರ್ಯಕ್ರಮದಲ್ಲಿ ತೆಂಗಿನ ಬೆಳೆಯಲ್ಲಿ ರೋಗ ಕೀಟ ನಿಯಂತ್ರಿಸುವಲ್ಲಿ ಪರೋಪಜೀವಿಗಳ ಮಹತ್ವ ಈ ಕುರಿತಂತೆ ಅರಸೀಕೆರೆಯ ತೋಟಗಾರಿಕೆ ಇಲಾಖೆಯ ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರಾದ ಬಿಆರ್ ಶಿವಕುಮಾರ್ ಅವರೊಂದಿಗಿನ ಸಂದರ್ಶನವನ್ನ ಆಲಿಸಬಹುದು. ಇದುವರೆಗೆ ತೋಟಗಾರಿಕೆ ಬೆಳೆಗಳ ಸಾಗುವಳಿ ಕ್ರಮ ಕುರಿತ ಬಾನುಲಿ ಸರಣಿ ಹಲಸಿರಿ ಮೂಡಿಬಂದಿತು. ಪ್ರಸ್ತುತಪಡಿಸಿದವರು ಅರಕಲಗೂಡು ವಿ ಮಧುಸೂದನ್. ಸಹಕಾರ ಗೋರ ರವಿಶಂಕರ್. ಈ ಕಾರ್ಯಕ್ರಮದ ಪ್ರಾಯೋಜಕರು ತೋಟಗಾರಿಕೆ ಇಲಾಖೆ ಹಾಸನ. ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದಿಂದ ಮೂಡಿಬಂತು. ಕಾರ್ಯಕ್ರಮ ಕೃಷಿ ಲೋಕ. ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿಲೋಕ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಸಿಹಿಗೆಣಸು, ಪೋಷಕಾಂಶಗಳ ಆಗರ ಮತ್ತು ಅದರ ಉಪಯೋಗ ಈ ಕುರಿತಂತಹ ಮಾಹಿತಿಯನ್ನ ನೋಡೋಣ. ಸಿಹಿಗೆಣಸು ಒಂದು ಜಾತಿಯ ಗೆಡ್ಡೆ. ಇದು ಗೆಡ್ಡೆ ಜಾತಿಯ ತರಕಾರಿಗಳಲ್ಲಿ ಪ್ರಮುಖವಾದುದು. ಇದರಿಂದ ತುಂಬಾನೇ ಆರೋಗ್ಯಕ್ಕೆ ಪ್ರಯೋಜನಗಳಿವೆ. ಇದರಲ್ಲಿ ಯಥೇಚ್ಛವಾದ ಪೋಷಕಾಂಶಗಳು ತುಂಬಿಕೊಂಡಿದೆ. ಚಳಿಗಾಲಕ್ಕೆ ಗೆಣಸು ಹೇಳಿ ಮಾಡಿಸಿದ ಆಹಾರ ಅಂತ ಹೇಳಿದರೆ ತಪ್ಪಾಗೋದಿಲ್ಲ. ಯಾಕೆಂತಂದ್ರೆ ಇದರಲ್ಲಿನ ಪೌಷ್ಟಿಕ ಸತ್ವವು ದೇಹ ಹಾಗೂ ಚರ್ಮಕ್ಕೆ ಬೇಕಾದ ತೇವಾಂಶವನ್ನು ನೀಡುತ್ತೆ. ಇದರ ಹೆಸರೇ ಸೂಚಿಸುವಂತೆ ಸಿಹಿಗೆಣಸು ಸ್ವಾಭಾವಿಕವಾಗಿ ಸಿಹಿ ರುಚಿಯನ್ನು ಹೊಂದಿದೆ. ಗೆಣಸು B1, B2, B3, B6, B9, ಕ್ಯಾಲ್ಸಿಯಂ, ಸೋಡಿಯಂ, ಜಿಂಕ್, ಮೆಗ್ನೀಷಿಯಂ ಇನ್ನು ಅನೇಕ ಪೋಷಕಾಂಶಗಳನ್ನು ತನ್ನಲ್ಲಿ ಅಡಗಿಸಿಕೊಂಡಿದೆ. ಸಿಹಿಗೆಣಸಿನ ಮೂಲ ದಕ್ಷಿಣ ಅಮೆರಿಕ ಮೂಲದಿಂದ ಬಂದ ಈ ಸಿಹಿಗೆಣಸು ಇಂದು ಪ್ರಪಂಚದಾದ್ಯಂತ ಬಳಕೆಯಲ್ಲಿದೆ. ದಕ್ಷಿಣ ಅಮೆರಿಕದಲ್ಲಿ ಇದಕ್ಕೆ ಕಮೋಟೆ ಅಥವಾ ಕುಮರ ಎಂಬ ಸ್ಥಳೀಯ ಹೆಸರುಗಳಿವೆ.

ಹುಬ್ಬಿನ ಗಾಯಿತು.